ಆಸಿದ್ರ ಜೋನೋ ವ್ಯೋಮ ಪರೋ ಯತ್ ಕಿಮಾವರೀವ ಕುಹ ಕಸ್ಯ ಶರ್ಮನ್ನಂಬ ಕಿಮಾಸೀತ್ ಗಹನಂ ಗಭೀರಂ ಸೃಷ್ಟಿ ಸೇ ಪಹಲೆ ಸತ್ ನಹೀ ಥಾ ಅಸತ್ ಭೀ ನಹೀ ಅಂತರಿಕ್ಷ ಭೀ ನಹೀ ಆಕಾಶ ಭೀ ನಹೀ ಥಾ ಛಿಪಾ ಥಾ ಕ್ಯಾ ಕಹಾ ಕಿಸ್ನೇ ಢಕಾ ಥಾ ಉಸ್ ಪಲ್ ತೋ ಅಗಮ್ ಅತಲ್ ಜಲ ಭೀ ಕಹಾ ಥಾ ಪತಾ